1975ರಲ್ಲಿ ಕಾಂಚನಮ್ಮ ಬಳಿ ಇದ್ದ ಕಾಸಿಂ ಸರ ತಮ್ಮ ಮಗಳು ಸರಸ್ವತಿಗೆ ನೀಡಿದ್ರು. 1990ರಲ್ಲಿ ಆ ಸರ ಅವರ ಸೊಸೆ ವಿದ್ಯಾಗೆ ಕೊಟ್ಟರು. ನಂತರ 2018ರಲ್ಲಿ ಆ ಸರ ಫೆಡರಲ್ ಬ್ಯಾಂಕ್ ಅನ್ನ ಸೇರಿತು. ಹೇಗೆ ಅಂತ ಯೋಚಿಸ್ತಾ ಇದೀರಾ? ವಿದ್ಯಾ ತನ್ನ ಮಗ ಸುಹಾಸ್ಗೆ ಸ್ವಂತ ಕಂಪನಿ ಇಡಲು ಫೆಡರಲ್ ಬ್ಯಾಂಕ್ ನಿಂದ 10 ಲಕ್ಷ ಚಿನ್ನದ ಸಾಲ ತೆಗೆದುಕೊಂಡಿದ್ರು. ಅವತ್ತು 10 ಲಕ್ಷ ಮೌಲ್ಯದ ಕಂಪನಿ ಈ ದಿನ 10 ಕೋಟಿಯ ಅಂತಾರಾಷ್ಟ್ರೀಯ ಕಂಪನಿ ಆಗಿದೆ. ಈ ರೀತಿಯಾಗಿ 50 ವರ್ಷಗಳಿಂದ ಪೆಟ್ಟಿಗೆಯಲ್ಲಿದ್ದ ಚಿನ್ನ ಈಗ ರಾಷ್ಟ್ರವ್ಯಾಪಿ ತಲುಪಿದೆ. ಫೆಡರಲ್ ಬ್ಯಾಂಕ್ ಚಿನ್ನದ ಸಾಲ, ನಿಮ್ಮ ಚಿನ್ನ ನಿಮ್ಮ ಕನಸು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು? ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750ಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಸೋಯಾ ಅವರೆಯಲ್ಲಿ ಉತ್ಪಾದನಾ ತಾಂತ್ರಿಕತೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರದ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಸೋಯಾ ಅವರೆ ಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಿ ಸೋಮನ್ಗೌಡ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಹೇಮಂತ್ ರಾಂಬಡಿಗಿ. ನಮ್ಮೆಲ್ಲ ಕೇಳುಗರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸೋಯಾ ಅವರೆಯಲ್ಲಿ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಸೋಯಾ ಅವರೆ ವಿಭಾಗದಲ್ಲಿ ಮುಖ್ಯಸ್ಥರು ಇರ್ತಕ್ಕಂಥ ಡಾಕ್ಟರ್ ಜಿ ಸೋಮನಗೌಡ ಅವರು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ಈಗ ಸೋಯಾ ಅವರೆ ಬೆಳೆ ಬಗ್ಗೆ ಸಣ್ಣ ಪರಿಚಯ ಮಾಡ್ಕೊಳಕ್ಕಾಗುತ್ತಾ? ಸೋಯಾ ಅವರೆ ಬೆಳೆಯು ಒಂದು ಪ್ರಮುಖ ಎಣ್ಣೆಕಾಯಿ ಬೆಳೆ ಆಗಿದ್ದು ಇದರಲ್ಲಿ 20% ಎಣ್ಣೆ ಹಾಗೂ 40% ಉತ್ತಮ ಗುಣಮಟ್ಟದ ಸಸಾರಜನಕ ಅಂದರೆ ಪ್ರೋಟೀನ್ ಅಂಶಗಳನ್ನು ಹೊಂದಿದೆ. ಇದಲ್ಲದೆ ತೃಣಧಾನ್ಯಗಳಲ್ಲಿ ಇಲ್ಲದಿರುವಂಥ ಲೈಸಿನ್ ಎಂಬ ಅಮೈನೋ ಆಮ್ಲ 6.4% ಹೊಂದಿರುವುದು ಇದರ ವೈಶಿಷ್ಟ್ಯವಾಗಿದೆ. ಈ ಬೆಳೆಯು ತನ್ನ ಬೇರಿನಲ್ಲಿ ಕಟ್ಟುವ ಗಂಟುಗಳಿಂದ ವಾತಾವರಣದಲ್ಲಿರುವ ಸಾರಜನಕವನ್ನು ಪಡೆದುಕೊಂಡು ತನ್ನ ಸಾರಜನಕದ ಬೇಡಿಕೆಯನ್ನು ಕಡಿಮೆಗೊಳಿಸುವುದಲ್ಲದೆ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತದೆ. ಹಾಗಾಗಿ ಇದನ್ನ ಯಾವ್ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ? ಇದನ್ನ ಒಂದು ಸೋಪಿಂಗ್ ಇಂಡಸ್ಟ್ರಿ ಒಳಗೂ ಬರ್ತದೆ ಮತ್ತೆ ಎಣ್ಣೆಗೆ ಆಹಾರಕ್ಕಾಗಿ ಉಪಯೋಗ ಮಾಡ್ತವೆ. ಹಂಗಾಗಿ ಇದನ್ನ ನಾವು ವಂಡರ್ ವರ್ಲ್ಡ್ ಸೋಯಾಬೀನ್ ಕ್ರಾಪ್ ಅಂತ ಮಲ್ಟಿ ಪರ್ಪಸ್ ಯೂಸ್ಗೆ ಎರಡು ಫುಡ್ ಇಂಡಸ್ಟ್ರಿ ಮತ್ತೆ ಎಣ್ಣೆಕಾಳಾಗಿ ಉಪಯೋಗ ಮಾಡ್ತಾರೆ ಇದನ್ನ. ನಮ್ಮ ದೇಶದೊಳಗ ಮತ್ತೆ ಪರ್ಟಿಕ್ಯುಲರ್ಲಿ ನಮ್ಮ ರಾಜ್ಯದೊಳಗ ಯಾವ್ಯಾವ ಜಿಲ್ಲೆಯೊಳಗೆ ಇದನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ? ಭಾರತ ದೇಶದಲ್ಲಿ ಇದನ್ನು ಸುಮಾರು 12 ದಶಲಕ್ಷದಷ್ಟು ಏರಿಯಾದಲ್ಲಿ ಇದನ್ನು ಬೆಳೀತಾರೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ರೆ ಸುಮಾರು 4,30,000 ಹೆಕ್ಟರ್ ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗುತ್ತಿದೆ. ಇದನ್ನು ಮುಖ್ಯವಾಗಿ ನಮ್ಮ ಬೆಳಗಾವಿ, ಬೀದರು, ಧಾರವಾಡ, ಬಾಗಲಕೋಟೆ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏಕಬೆಳೆಯಾಗಿ ಮತ್ತು ಅಂತರ ಬೆಳೆಯಾಗಿ ಈ ಬೆಳೆಯನ್ನು ಬೆಳೆಯಲಾಗುತ್ತದೆ. ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ಇದನ್ನು ಬೆಳೆಯಲಿಕ್ಕೆ ಆಗಲ್ಲ. ಸಾಮಾನ್ಯವಾಗಿ ಈಗ ಉದಾಹರಣೆಗೆ ಉತ್ತರ ಕರ್ನಾಟಕ ಅಂದ್ರೆ ಈಗ ಗದಗ ಜಿಲ್ಲೆ, ಬಿಜಾಪುರ, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆಯಲು ಆಗ್ತಿಲ್ಲ. ಯಾಕಂತಂದ್ರೆ ಇದು ಹೂ ಆಡುವ ಹಂತದಲ್ಲಿ ನಮ್ಮ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿಗೆ ಅಂದ್ರೆ ಟೆಂಪರೇಚರ್ ಹೆಚ್ಚಿಗೆ ಇರೋದ್ರಿಂದ ಆ ಫ್ಲವರಿಂಗ್ ಟೈಮ್ನ ಹೆಚ್ಚಿಗೆ ಇದು ಸರಿಯಾಗಿ ಕಾಳು ಕಟ್ಟೋದಿಲ್ಲ, ಫ್ಲವರ್ ಹೂಗಳು ಉದುರಿ ಹೋಗ್ತಾವ. ಹಂಗಾಗಿ ಇದನ್ನ ಹೆಚ್ಚಿನ ಉಷ್ಣಾಂಶ ಇದ್ದಲ್ಲಿ ಇದನ್ನ ಬೆಳೆಯಲಾಗ್ತಾ ಇಲ್ಲ. ಹಾಗಾಗಿ ವಾತಾವರಣ ಕೂಡ ಮುಖ್ಯ ಅಂತೇಳಿ ಗೊತ್ತಾಗ್ತಿಲ್ಲ. ಮಣ್ಣು ಇಂಥದ್ದೇ ಇರಬೇಕಂತ ಹಂಗೇನ್ರಿ ಇರ್ತದೆ? ಈ ಸೋಯಾವರಿಯನ್ನು ಎಲ್ಲಾ ತರದ ಮಣ್ಣಲ್ಲಿ ಬೆಳೆಯಬಹುದು. ಮರಳು ಮಿಶ್ರಿತ ಗೋಡಿ ಮಣ್ಣಿನಿಂದ ಹಿಡಿದು ಜೇಡಿ ಮಣ್ಣಿನವರಿಗೆ ಎಲ್ಲಾ ವಿಧವಾದ ಮಣ್ಣಲ್ಲಿ ಬೆಳೆಯಬಹುದು. ಆದರೆ ಮಣ್ಣಿನ ರಸಸಾರ ಅಂದ್ರೆ ಏನು pH ಅಂತ ಏನ್ ಹೇಳ್ತಾವಲ್ಲ, 5 ಕಡಿಮೆ ಇರುವ ಭೂಮಿ ಈ ಬೆಳೆಗೆ ಯೋಗ್ಯವಲ್ಲ. ಅಂದ್ರೆ ಆಸಿಡ್ ಸಾಯಿಲ್ ಅಥವಾ ಅಂತ ಏನ್ ಹೇಳ್ತೇವೆ ಅಥವಾ ಮಣ್ಣಿನ ರಸಸಾರ ಕಡಿಮೆ ಇರುವಂತ ಪ್ರದೇಶಕ್ಕೆ ಇದು ಸೂಕ್ತವಲ್ಲ ಈ ಬೆಳೆ. ಅಂದ್ರೆ ಹೆಚ್ಚು ಮಳೆ ಆಗುವಂತ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಬೆಳಿಲಿಕ್ಕೆ ಆಗುವ. ಉದಾಹರಣೆ ನಿಮ್ಗೆ ಕೊಡಗಾಗ್ಲಿ ಅಥವಾ ಶಿರ್ಸಿ ಆಗ್ಲಿ, ಉತ್ತರ ಕನ್ನಡ, ಏನು ಇವು ನಮ್ಮಲ್ಲಿ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗುವಂತ ಬೆಳೆಯಲ್ಲಿ ಇದನ್ನು ಬೆಳೆಯಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಕಡಿಮೆನೂ ಆಗಬಾರ್ದು, ತೀರಾ ಹೆಚ್ಚುನೂ ಆಗಬಾರ್ದು ಅಲ್ವಾ? ಹೌದೌದು. ಈಗ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಗ್ಬಹುದು, ಬೇರೆ ಸಂಸ್ಥೆಗಳು ಆಗ್ಬಹುದು, ತಳಿಯನ್ನ ಏನಾದ್ರೂ ಹೊಸದಾಗಿ ಕಂಡು ಹಿಡಿದಿದ್ದಾರೋ ಹೇಗೆ? ನಮ್ಮ ಧಾರವಾಡದಿಂದ ಸುಮಾರು ಉತ್ತರ ಕರ್ನಾಟಕ ನಮ್ಮ ಕೃಷಿ ವಿಶ್ವ ಧಾರವಾಡದಲ್ಲಿ ಬೆಳೆದಕ್ಕಂಥದ್ದು DSP 34 ಇತ್ತೀಚೆಗೆ ಬಿಡುಗಡೆ ಮಾಡಿದ್ದು. ಈ ತಳಿಯು ಸುಮಾರು 85-90 ದಿವಸಕ್ಕೆ ಆಗ್ತದೆ, ಮತ್ತು ಅದ ನಂತರ DSP 23 ಇದು 95-100 ದಿವಸ. ಇದನ್ನು ಹೆಚ್ಚಾಗಿ ಸಸಾರಾಗಿ ಬೆಳಗಾವಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಯಲ್ಲಿ ಇದನ್ನು ಬೆಳೆಯಲಾಗ್ತದೆ. ಮತ್ತು DSP 21 ಇದು ಧಾರವಾಡದಿಂದ ಬೆಳೆತಕ್ಕಂಥ 90-95 ದಿವಸದಲ್ಲಿ ಬೆಳೆಯಲಾಗುತ್ತದೆ. ಇದಲ್ಲದೆ ಬೇರೆ ತಳಿಗಳೇನಾದರೂ ಇದು ಅಂದರೆ ತಾವು ಕೇಳಿದಂಗೆ ಇದು ನಮ್ಮ ಇದರದ್ದು ಮುಖ್ಯ ಕೇಂದ್ರ ನಮ್ಮದು ಇಂದೋರ್, ಮಧ್ಯಪ್ರದೇಶದಲ್ಲಿ ಇಂದೋರ್ನಿಂದ ಬಿಡುಗಡೆ ಆದಂಥ JS 33 335 ಇದು ಮಧ್ಯಪ್ರದೇಶ 85-90 ದಿವಸ. ಈಗ ಸುಮಾರು ರೈತರಲ್ಲಿ ಪ್ರಚಲಿತವಾಗಿದೆ ಇದು. JS 93 05 ಇದು ಮಧ್ಯಪ್ರದೇಶದಿಂದ ಬಿಡುಗಡೆ ಆಯಿತು. ಇದು 80-85 ದಿವಸ ಆಗುವಂಥ ತಳಿ. ಇದನ್ನು ಬಿಟ್ಟುಕೊಂಡು ಇತ್ತೀಚಿನ 2 ಸುಮಾರು 2021-22 ಈ KDS 726 ಮತ್ತು KDS 753 ಇವು ಹೆಚ್ಚಿಗೆ ದಿವಸ ತೊಗೊಳ್ತಾವೆ. ಅಂದರೆ ಸುಮಾರು 120-130 ದಿವಸ ತೊಗೊಳ್ತಾವೆ ಅಥವಾ 115-120. ಈ ತಳಿಗಳು ಈ ಬೆಳಗಾವಿ ಮಹಾರಾಷ್ಟ್ರ ಪುಣೆ ಸೆಂಟರ್ನಿಂದ ಬಿಡುಗಡೆ ಆದಂಥ ತಳಿಗಳು. ಇವನ್ನ ಬೆಳಗಾವಿ ಜಿಲ್ಲೆಯಲ್ಲಿ 2 ಸಾಕಷ್ಟು ರೈತರು ಬೆಳೀತಾ ಇದ್ದಾರೆ. ಆದರೆ ಇದ್ರದ್ದೊಂದು ನಮಗೆ ಇಳುವರಿ ಸುಮಾರು 10-15 ಕ್ವಿಂಟಲ್ ಬರ್ತವೆ. ಆದರೆ ನಮಗೆ ಹಿಂಗಾರಿ ಬೆಳೆ ಏನು ನಾವು ಇವು ಸೋಯಾವರೇತಿ ಬೆಳೆದುಕೊಂಡು ಹಿಂಗಾರಿ ಬೆಳೆ ಆದಂಥ ಕಡಲೆ, ಜೋಳ ಅಥವಾ ಕುಸುಬಿ ಇವನ್ನು ಬೆಳಿಬೇಕು ಅಂತಂದರೆ ಒಂದೊಂದು ಸಾರಿ ಆ ಬೆಳೆಗಳಿಗೆ ತೊಂದರೆಯಾಗ್ತದೆ. ಆದ್ದರಿಂದ ನಾವು ಸಾಧ್ಯವಾದಷ್ಟು ಕಡಿಮೆ ಅವಧಿ ತಳಿಗಳನ್ನು ಆಯ್ಕೆ ಮಾಡಬೇಕು. ಉದಾಹರಣೆ ನಾವು ಏನು DSP 34 ಅಥವಾ JS 335 ಇವು ಕಡಿಮೆ ಬರತಕ್ಕಂಥ ಹಳಿ ಅಂತಂದರೆ ಈ ಸೋಯಾವರೆ ಯಾವಾಗಲೂ 2 ಕ್ರಾಪಿಂಗ್, ಮುಂಗಾರಿ ಒಂದು ಮತ್ತು ಹಿಂಗಾರಿ ಬೆಳೆಗೆ ಬರತಕ್ಕಂಥ ತಳಿಗಳಿವು. ಹಾಗಾಗಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದಂಥ ತಳಿಗಳ ವಿಶೇಷತೆಯನ್ನು ತಮಗೆ ಗೊತ್ತಿದ್ದಂಗೆ. ಈಗ ಸೋಯಾವರೆ ಅಂದ ತಕ್ಷಣ ತುಕ್ಕು ರೋಗ ಸಮಸ್ಯೆ ಯಾವಾಗಲೂ ರಸ್ಟ್ ಡಿಸೀಸ್ ಅಂತ ಕರಿತೀವಿ. ಅದು ದೇಶದಲ್ಲೇ ಪ್ರಥಮ ಬಾರಿಗೆ ತುಕ್ಕು ನಿರೋಧಕ ಶಕ್ತಿ ನಮಗೆ ಇನ್ನೂ ಮುಂದೂ ಕೂಡ ಬೇಕಾಗ್ತದೆ. ನಮಗೆ ಬೇಕು, ನಮ್ಮ ಮುಂದೆ ಬರೋರಿಗೆ ಬೇಕಾಗ್ತದೆ. ವಿಶ್ವವಿದ್ಯಾಲಯಕ್ಕೆ ಸಲ್ಲುತ್ತದೆ. ಇದಾದ ನಂತರ DSP 23 ಮತ್ತು 34 ಇವೆರಡೂ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಮೂರು ತಳಿಗಳಲ್ಲಿ ಕರ್ನಾಟಕ ರಾಜ್ಯವಲ್ಲದೆ ದಕ್ಷಿಣ ಭಾರತ, ಮಹಾರಾಷ್ಟ್ರ ಮತ್ತು ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳಲ್ಲಿ ಈ ತಳಿಯನ್ನು ಇವು ತುಕ್ಕು ರೋಗ ನಿರೋಧಕ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. DSP 23 ಅಧಿಕ ಇಳುವರಿ ಕೊಡುವ ತಳಿಯಾಗಿದೆ. ಅದೇ ಒಂದು DSP 34 ಏನು ಅಲ್ಪಾವಧಿ ತಳಿಯಾಗಿದ್ದು ಅಂತರ್ ಬೆಳೆ ಬೆಳೆಯಲು ಸೂಕ್ತವಾಗಿದೆ. ಹಾಗಾಗಿ ತುಕ್ಕು ರೋಗ ಬಹಳ ಕಾಟ ಕೊಡುತ್ತೆ ಇದಕ್ಕೆ. ಹಾ, ತುಕ್ಕು ರೋಗ ಮುಖ್ಯವಾದಂತ ರೋಗನೇ ಇದರಲ್ಲಿ ಇರೋದ್ರಿಂದ ಮಾಗಿದ 8-10 ದಿವಸಗಳಿಗೆ ಕಾಯಿ ಸಿಡಿಯುವುದಿಲ್ಲ. ತುಕ್ಕು ನಿರೋಧಕ ಶಕ್ತಿಯಿಂದಾಗಿ ರೋಗ ನಿರ್ವಹಣೆ, ಶಿಲೀಂಧ್ರನಾಶಕ ಸಿಂಪರಣೆ ಅವಶ್ಯಕತೆ ಇರುವುದಿಲ್ಲ. ಕಡಿಮೆ ಖರ್ಚು ಮೂಲಕ ಆದಾಯ ಪಡೆಯಬಹುದು. ಇಳುವರಿ ಎಷ್ಟು ಬರುತ್ತೆ? ಇಳುವರಿ ಸುಮಾರು ನಿಮಗೆ 25-30 ಕ್ವಿಂಟಲ್ ಸರಾಸರಿ ಇಳುವರಿ ಬರ್ತವೆ. ಅದು ಜಮೀನಿನ ಮೇಲೆ ಹೋಗ್ತದೆ. ಫಲವತ್ತಾದ ಜಮೀನು ಇತ್ತಂದ್ರೆ 30-35 ಕ್ವಿಂಟಲ್ ಒಂದೊಂದು ಸಾರಿ ಬರ್ತವೆ. ಅದು ತಮ್ಮ ರೈತರು ತಾವು ಹಾಕುವಂತ ಗೊಬ್ಬರ ಆಗಲಿ, ಬಿತ್ತುವ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಮಳೆ ಆಗುವಂತ ಇವೆಲ್ಲ ಕಾರಣಗಳು ಇರ್ತವೆ ಇಳುವರಿ ಅಂತಂದ್ರೆ. ಸುಮಾರು 25-30 ಕ್ವಿಂಟಲ್ ಅಂಕ ಸರಾಸರಿ ಇಳುವರಿ ಬಂದೇ ಬರ್ತವೆ. ಈ ತಳಿಗಳನ್ನು ಹಾಕೋದ್ರಿಂದ ಬೇರೆ ಪ್ರದೇಶಕ್ಕೂ ಕೂಡ ತುಕ್ಕು ರೋಗ ಹರಡಲ್ದಂಗೆ ಆಗತ್ತೆ ಅನ್ನುವಂಥದ್ದು ಇಲ್ಲ. ಈ ಹಂಗ ಸಾಮಾನ್ಯವಾಗಿ ಒಂದೊಂದು ಸಾರಿ ಬಂದೇ ಬರ್ತದೆ. ಈಗ ನೀವು ಸುಮಾರು ರೈತರು ನಾವು ಹೇಳಿದ್ರು ಮುಂಗಾರಿಗೂ ಬೆಳೀತಾರೆ, ರೇಟ್ ಹೆಚ್ಚಿಗೆ ಇರೋದ್ರಿಂದ ಮತ್ತೆ ಹಿಂಗಾರಿಗೂ ಬೆಳೀತಾರೆ, ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯೋದ್ರಿಂದ ಈ ತುಕ್ಕು ರೋಗ ಅದು ಹಂಗೆ ಉಲ್ಬಣ ಆಗ್ತದೆ. ಸೊ ಇದು ಮಣ್ಣಿನಿಂದ ಬರೋದು ರೋಗ ಇದ್ದು ನಮಗೆ ಹಂಗಾಗಿ ಸೀಸನ್ ನಾವೇನು ಹೇಳ್ತೀವಿ ಮುಂಗಾರಿ ಒಳಗೆ ಮಾತ್ರ ಬೆಳಿಬೇಕು ಅಂತ ಇದನ್ನ ತಳೆಯನ್ನ ಶಿಫಾರಸು ಮಾಡ್ತೀವಿ. ನೀರಾವರಿ ಒಳಗೆ ಬೆಳಿಬೇಕು, ನೀರಾವರಿ ಒಳಗೆ ನಾವು ಬೀಜೋತ್ಪಾದನೆಗೆ ಮಾತ್ರ ಹೇಳ್ತೀವಿ. ಅದು ನೀರಾವರಿ ಒಳಗೆ ಬೆಳಿಬೇಕು ಅಂತ ಅಂದ್ರೂ ಈಗ ಬೇಸಿಗೆ ಸಮಯದಲ್ಲಿ ಕೆಲವು ಜನ ನೀರಾವರಿ ಈಗ ಮಾರ್ಕೆಟ್ನೊಳಗೆ ರೇಟ್ ಹೆಚ್ಚಿಗೆ ಇದ್ದಾಗ ರೈತರು ಸುಮಾರು ಇದು ವೇರಿಯೇಷನ್ ಆಗ್ತದೆ 6,000, 8,000, 10,000 ಮಟ್ಟ ಹೋಗ್ತದೆ. ಹಂಗಾಗಿ ನಮಗೆ ಮಾರ್ಕೆಟ್ನಾಗ ರೇಟ್ ಹೆಚ್ಚಿಗೆ ಆದಾಗ ರೈತರು ನೀರಾವರಿ ಪ್ರದೇಶದಲ್ಲಿ ಇದನ್ನು ಬೆಳೀತಾರೆ. ಆದರೆ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಇನ್ನೂ ಶಿಫಾರಸು ಮಾಡಿಲ್ಲ. ಯಾಕಂತಂದರೆ ಈ ರೋಗ ಮತ್ತು ಕಾಂಡಗಳ ಲಕ್ಷಣಗಳು ಬರೋದರಿಂದ ನಾವು ಮುಂಗಾರಿ ಒಳಗೆ ಮಾತ್ರ ಶಿಫಾರಸು ಮಾಡಿದ್ದೀವಿ. ಹಾಗಾಗಿ ರೈತರು ಯಾವ ಕಾಲದಲ್ಲಿ ಅಥವಾ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ ಒಳ್ಳೆಯದು? ಸುಮಾರು ಇದನ್ನು ಮುಂಗಾರು ಈಗ ಈ ವರ್ಷದ್ದು ನೀವು ತಗೊಂಡ್ರೆ ಸುಮಾರು ಇಲ್ಲಿವರೆಗಿನ ಮಳೆನೇ ಆಗಿಲ್ಲ. ಜುಲೈ 15ರವರೆಗೆ ಇದನ್ನು ಬಿತ್ತನೆ ಮಾಡ್ಬೋದು. ಅದು ಜುಲೈ 1ನೇ ತಾರೀಕು ನಂತರದಿಂದ ಸ್ವಲ್ಪ ಇಳುವರಿಯಲ್ಲಿ ಕುಂಠಿತ ಆಗ್ತದೆ. ಅಂದರೆ ಜೂನ್ 15ಕ್ಕೆ ಬಿತ್ತಿದ ಬೆಳೆಗಿಂತ ಒಂದು ಹೆಂಗೆಂಗೆ ನಾವು ತಡವಾಗಿ ಬಿತ್ತನೆ ಮಾಡಿದಾಗ ಇಳುವರಿ ಇಲ್ಲಿ 1-2 ಕ್ವಿಂಟಲ್ಲು ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಸೂಕ್ತ ಸಮಯ ಅಂತಂದರೆ ಜೂನ್ 1ನೇ ವಾರದಿಂದ ಜೂನ್ 15 ಸೂಕ್ತ ಸಮಯ ಇದರಲ್ಲಿ ಬಿತ್ತನೆ ಮಾಡ್ಬೋದು. ಆದರೆ ಈ ಮಳೆ ಸುಮಾರು 2019 ಆಗಿದ್ದ ಹವಾಮಾನ ಪರಿಸ್ಥಿತಿನೇ ಈ ವರ್ಷ ಬಂದಿದೆ ನಮಗೆ. 2019 ಜೂನ್ 20-25 ನಂತರ ಬಿತ್ತಿದ ಬೆಳೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ಅಂತ ಏನು ಸಮಸ್ಯೆ ಆಗೋದಿಲ್ಲ. ಜುಲೈ 15ರ ತನಕನೂ ಬಿತ್ತಬಹುದು. ಜುಲೈ 15ರ ತನಕ ಬಿತ್ತನೆ ಮಾಡ್ಬೋದು ನಾವಾಗಲೇ ಹೇಳ್ದಂಗೆ. ಆದರೆ ಏನು ಸ್ವಲ್ಪ ಇಳುವರಿ ಇಲ್ಲಿ 1% 1 ಕ್ವಿಂಟಲ್ ಅಥವಾ 5-10% ಇಳುವರಿ ಇಲ್ಲಿ ನಮಗೆ ಕಡಿಮೆ ಆಗಿ ಬರುವ ಸಾಧ್ಯತೆ ಇರ್ತದೆ. ಬಿತ್ತನೆ ಮಾಡಲಿಕ್ಕೆ ಬೀಜ ಎಷ್ಟು ಬೇಕಾಗುತ್ತೆ? ಸುಮಾರು 1 ಎಕರೆಗೆ ಇದನ್ನು ಬೀಜ ಸುಮಾರು 25 ಕೆಜಿ ನಾವು ಶಿಫಾರಸು ಮಾಡಲಾಗ್ತದೆ. ಆದರೆ ಪ್ರತಿ ಹೆಕ್ಟರ್ಗೆ ನೀವು ತಗೊಂಡಾಗ ಸುಮಾರು 60-62 ಕೆಜಿ ನಾವು ಬಿತ್ತನೆಗೆ ಬೀಜ ಉಪಯೋಗಿಸ್ಬೇಕಾಗ್ತದೆ. ಬಿತ್ತನೆ ಬೀಜ ಸೋಯಾ ಅವ್ರಿಗೆ ಒಂದು ಸ್ವಲ್ಪ ಕಾಳು ದೊಡ್ಡವೇ ಇರ್ತವೆ ಅಲ್ವಾ, ಅಂತರ ಎಷ್ಟಿಟ್ಟರೆ ಒಳ್ಳೆಯದು? ನಾವು ಸುಮಾರು ನಮ್ಮ ಇದು ಧಾರವಾಡದಲ್ಲಿ ಅಥವಾ ಹಾವೇರಿ ಜಿಲ್ಲೆ ಇಲ್ಲಿ ತಗೊಂಡಾಗ ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಆದರೆ ರೈತರು ಇತ್ತೀಚೆಗೆಲ್ಲ ಈಗ ಟ್ರ್ಯಾಕ್ಟರ್ ಚಾಲಿತ ಯಂತ್ರದಿಂದ ಬಿತ್ತನೆಯನ್ನು ಮಾಡ್ತಾಯಿರ್ತಾರೆ. ಅವರು ಸುಮಾರು 45 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ 45 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ 5 ಸೆಂಟಿಮೀಟರ್ ಇಟ್ಟು ಬಿತ್ತನೆ ಮಾಡ್ತಾರೆ. ಈ 45 ಸೆಂಟಿಮೀಟರ್ ಹೆಚ್ಚಾಗಿ ಬೆಳಗಾವಿ ಜಿಲ್ಲೆ ಏನು ಆವಾಗಲೇ ಹೇಳಿದಂಗೆ ದೀರ್ಘಾವಧಿ ತಳಿಗಳದಾವಲ್ಲ KDS 726, 753 ಅಲ್ಲಿ ಸಾಮಾನ್ಯವಾಗಿ 45 ಸೆಂಟಿಮೀಟರ್ ಇಟ್ಕೊಂಡು ಬಿತ್ತನೆ ಮಾಡ್ತಾಯಿರ್ತಾರೆ. ಅಂದರೆ ಈ ರೀತಿಯಾಗಿ ನೀವು ಸಾಲಿನಿಂದ ಸಾಲಿಗೆ ಅಂತರ ಜಾಸ್ತಿ ಆದಾಗ ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಆದಾಗ ಏನರ ತೊಂದರೆ ಆಗುತ್ತೋ? ಸರಿ, ಏನೇನು ತೊಂದರೆ ಆಗಲ್ಲ. ಹೆಂಗೆ ನಾವು ಹೆಚ್ಚಿಗೆ ಜಾಗ ಕೊಡ್ತೇವೆ ಅವಾಗ ಗಿಡ ಸಭದ್ರವಾಗಿ ಬೆಳೀತದೆ. ಅದು ಧಾರವಾಡದಲ್ಲಿ ಏನು ಮಾಡ್ತಾರೆ, ಗಿಡಗಳ ಸಂಖ್ಯೆ ಹೆಚ್ಚಿಗೆ ಅಂದರೆ 30 ಸೆಂಟಿಮೀಟರ್ ಎಟ್ಕೊಂಡು ಬಿತ್ತಾರೆ ಅವರು. ಇದನ್ನು ಬಿತ್ತೋದ್ರಿಂದ ನಾವು ಅಷ್ಟೇ ಇಳುವರಿಯಲ್ಲಿ ಏನು ಅಂಥ ವ್ಯತ್ಯಾಸವನ್ನು ಕಂಡು ಬಂದಿಲ್ಲ ಇಲ್ಲಿವರೆಗೆ. ಟ್ರ್ಯಾಕ್ಟರ್ ಒಳಗೆ ಬಿತ್ತನೆ ಮಾಡೋದ್ರಿಂದ ಒಂದು ಸ್ವಲ್ಪ ಸಾಲಿಂದ ಸಾಲಿಗೆ 45 ಸೆಂಟಿಮೀಟರ್ ಅದು ಬೀಗ ಬಂದಿದಾವೆ. ಅದು ಅಲ್ಲಿ ಟ್ರ್ಯಾಕ್ಟರ್ ಚಾಲನೆ ಇದ್ದಾಗ 45 ಸೆಂಟಿಮೀಟರ್ ಇಟ್ಟೇ ಬೋಗ್ತಾ ಇರ್ತಾರೆ ಅವರು. ಅದೇ 45 ಸೆಂಟಿಮೀಟರ್ ಅಂದ್ರೆ 1.5 ಫೀಟ್. ಒಂದೂವರೆ ಫೀಟ್. ಈಗ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೀಜವನ್ನು ಬೀಜೋಪಚಾರ ಮಾಡೋದು ಅದೆಲ್ಲ ಬೇಕಾ? ಹಾಂ, ಇದು ಸುಮಾರು ನಮ್ಮದು ಸೋಯಾವರಿಯಲ್ಲಿ ಏನಾಗ್ತದೆ, ಬಿತ್ತನೆಗೆ ಮುನ್ನ ಪ್ರತಿ 2 ಗ್ರಾಂ ಥೈರಾಮ್ ಮತ್ತು ಕಾರ್ಬಾಕ್ಸ್ನಿಂದ ಅಥವಾ ವೈಟಾವ್ಯಾಕ್ಸ್ ಪವರ್ ಉಪಚರಿಸಬೇಕು. ನಂತರ ರೈಜೋಬಿಯಂ ಜೀವಾಣು, ಈಗ ಅಣುಜೀವಿ ಗೊಬ್ಬರ ಅಂತ ಏನು ಹೇಳ್ತೇವೆ ನಾವು, ರೈಜೋಬಿಯಂ ಮತ್ತು PSB ಇವನ್ನು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಈ ಮುಂದೆ ಬರುವಂಥ ಈ ಸಸ್ಯಸಿಕೊಳೆ ರೋಗವನ್ನೆಲ್ಲ ತಡಿಬೋದು. ಈ ಥೈರಾಮು ಕಾರ್ಬಾಕ್ಸಿನ್ನು ಇವನ್ನ ಉಪಚಾರ ಮಾಡೋದು ಉದ್ದೇಶ ಏನು? ನಾವು ಆಗಲೇ ಹೇಳಿದಂಗೆ ಸಸಿ ಕೊಳೆ ರೋಗ ಅಥವಾ ಯಾವ ರೋಗದಿಂದ ಮಣ್ಣಿಂದ ಪ್ರಸಾರ ಆಗುವಂತ ರೋಗಗಳನ್ನ ನಾವು ತಡೆಗಟ್ಟಬಹುದು ಇವನ್ನು ಬೀಜೋಪಚಾರ ಮಾಡೋದ್ರಿಂದ. ರೈಜೋಬಿಯಂನಿಂದ ಅಂತಂದ್ರೆ ಇದು ರೈಜೋಬಿಯಂ ನಾವು ಲೇಪನ ಮಾಡೋದ್ರಿಂದ ಇದಕ್ಕೆ ನಾವು ಇನಿಷಿಯಲ್ ಸ್ಟಾರ್ಟಿಂಗ್ ನಮಗೆ ಸಾರಜನಕವನ್ನ ಪೂರ್ಣೆ ಮಾಡ್ತದೆ. 1 ತಿಂಗಳಾದ ನಂತರ ಅದರಲ್ಲಿ ಗಂಟುಗಳ ಪ್ರಮಾಣ ಇರ್ತವೆ, ಅದು ವಾತಾವರಣದಲ್ಲಿ ಹೀರ್ಕೊಂಡು ಬೆಳಿಗ್ಗೆ ಸಾರಜನಕನ ಒದಗಿಸಲಿಕ್ಕೆ ಹೆಲ್ಪ್ ಮಾಡ್ತದೆ ಅಣುಜೀವಿ ಅದು ರೈಜೋಬಿಯಂ ಲೇಪನೆ ಮಾಡೋದ್ರಿಂದ. ಹಾಗಾಗಿ ಈ ರೀತಿ ರೈಜೋಬಿಯಂ ಜೀವಾಣುವನ್ನ ನಾವು ಬೀಜೋಪಚಾರ ಮೂಲಕ ಕೊಡೋದ್ರಿಂದ ರಾಸಾಯನಿಕ ಗೊಬ್ಬರ ಕೊಡ್ತೀವಲ್ಲ ಸಾರಜನಕವನ್ನೆಲ್ಲ ಅಲ್ಲಿ ಏನರ ಕಡಿಮೆ ಆಗುತ್ತೆ? ಹಾ, ಅದು ನಾವು ಮಾಡುವುದು ಸ್ವಲ್ಪ ಸಾಧಾರಣವಾಗಿ ವಾತಾವರಣದಲ್ಲಿ ಇರ್ತಕ್ಕಂಥ ಹೀರ್ಕೊಂಡು ಅದನ್ನ ನೋಡಿಕೊಂಡು ನಾವು ಕಡಿಮೆ ಆಗ್ತದೆ. ಅದು ಅಂದರೆ ಸುಮಾರು 10-20% ಅಂತ ನಾವು ಹೇಳ್ತೀವಿ ಕಡಿಮೆ ಆಗುತ್ತೆ. ಆ ಶಿಫಾರಸು ಮಾಡಿದ ಗೊಬ್ಬರವನ್ನು ಕಡಿಮೆ ಹಾಕ್ಲಿಕ್ಕೆ ಸಾಧ್ಯತೆ ಇದೆ, ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ ಅಲ್ವಾ? ಈಗ ಎಷ್ಟು ಗೊಬ್ಬರ ಹಾಕ್ಬೇಕಂಗಾದ್ರೆ? ಇದು ಸುಮಾರು ನಮಗೆ ಅವಾಗಲೇ ಹೇಳ್ದಂಗೆ ಈ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಈ ಮೂರು ಗೊಬ್ಬರವನ್ನು ಸುಮಾರು 16 kg ಸಾರಜನಕ, 32 kg ರಂಜಕ, 10 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಈ ಗೊಬ್ಬರವನ್ನು ಮತ್ತು ಸತುವಿನ ಸಲ್ಫೇಟ್ 5 kg ಪ್ರತಿ ಹೆಕ್ಟರ್ಗೆ. ಇದು ನಮ್ಮ ಎಣ್ಣೆ ಕಾಳು ಆದ್ದರಿಂದ ಜಿಪ್ಸಮ್ ಅಂದರೆ ಗಂಧಕದ ಮುಖಾಂತರ 40 kg ಪ್ರತಿ ಎಕರೆಗೆ ರಸಗೊಬ್ಬರವನ್ನು ಹಾಕಬೇಕು. ಶೇಂಗಾಕ್ಕೂ ಕೊಡ್ತಾರೆ ಜಿಪ್ಸಮ್? ಶೇಂಗಾಕ್ಕೂ ಕೊಡ್ತಾರೆ. ಅಂದ್ರೆ ಎಣ್ಣೆ ಕಾಳು ಬೆಳೆಯಲ್ಲಿ? ಎಣ್ಣೆ ಕಾಳುಗಳ ಬೆಳೆಯಲ್ಲಿ ಕೊಡ್ತಾರೆ. ನೀರಾವರಿ ಒಳಗೆ ಬೆಳಿಬೇಕಂದ್ರೆ ಇದು ಸಾಮಾನ್ಯವಾಗಿ ಸೋಯಾವರೆಯನ್ನು ಈಗ ನಮ್ಮ ಏನು 4 ಜಿಲ್ಲೆಗಳು ಆವಾಗಲೇ ಹೇಳಿದಂಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಬೀದರ್ನಲ್ಲಿ ಸರಾಸರಿ ಮಳೆಯ ಪ್ರಮಾಣ 700-800 ಆಗೋದ್ರಿಂದ ಹೆಚ್ಚಾಗಿ ಇದನ್ನು ಮಳೆ ಆಶ್ರಯದಲ್ಲೇ ಬೆಳೀತಾರೆ. ಆದರೂ ತಾವು ಕೇಳ್ದಂಗೆ ಇದು ಒಂದೊಂದು ಸಾರಿ ಈಗ ಮಳೆ ಹೋಗಿದೆ, ಬಿತ್ತನೆ ಮಾಡಿ 1-2 ತಿಂಗಳ ಲಾಂಗ್ ಡ್ರೌಟ್ ಸ್ಟಲ್ ಅಂತ ನಾವು, ಆವಾಗ 1-2 ವಾರ 3 ವಾರ ಮಳೆ ಹೋಯಿತು ಹೂ ಆಡೋ ಹಂತದಲ್ಲಿ ಯಾರಿಗೆ ನೀರಾವರಿ ಅನುಕೂಲತೆ ಅಥವಾ ಬೋರಿನ ಅನುಕೂಲತೆ ಇದ್ದಲ್ಲಿ ಸುಮಾರು ತೇವಾಂಶದ ಒಂದು ಭೂಮಿಯಲ್ಲಿ ತೇವಾಂಶವನ್ನು ನೋಡಿಕೊಂಡು ಹೂ ಬಿಡುವ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನಲ್ಲಿ 2 ಸಾರಿ ನೀರು ಕೊಟ್ಟರೆ ತೇವಾಂಶ ಏನು ತೊಂದರೆ ಇಲ್ಲ, 1-2 ಸಾರಿ ನೀರಿನಲ್ಲಿ ಬರ್ತದೆ. ಕಳೆಗಳ ಸಮಸ್ಯೆ ಬಂದಾಗ ಸೋಯಾವರಿ ಅಂತಂದರೆ ಹೆಚ್ಚಾಗಿ ನಮಗೆ ಇದು ಒಂದು ಮುಖ್ಯ ಸಮಸ್ಯೆ. ಯಾಕಂದರೆ ಹೆಚ್ಚು ಇದು ನಮಗೆ ಬೆಳಗಾವಿ ಆಗಲಿ, ಧಾರವಾಡ, ಹಾವೇರಿ, ಇವನ್ ಬೀದರ್ಗಳಲ್ಲಿ ಹೆಚ್ಚು ಮಳೆ ಆಗೋ ಪ್ರದೇಶದಲ್ಲಿ ಇದು ಬಿತ್ತನೆ ಕಸಗಳ ಸಂಖ್ಯೆ ಹೆಚ್ಚಿಗೆ ಇರ್ತದೆ. ಅದಕ್ಕೆ ನಾವು ಬಿತ್ತಿನ ದಿವಸ ಅಥವಾ ಬಿತ್ತನೆ ಮಾರನೇ ದಿವಸ ಕಳೆನಾಶಕವನ್ನು ಸಿಂಪರಣೆ ಮಾಡ್ಬೇಕಂತ ಹೇಳ್ತೀವಿ. ಪೆಂಡಿಮಿಕ್ಲಿನ್ 3.3 liter ಅಥವಾ ಇದನ್ನು ಬಿತ್ತನೆ ಪೂರ್ವದಲ್ಲಿ ಮಾಡಬೇಕು. ಬಿತ್ತನೆ ಆಗಿ 15 ದಿವಸ ಅಥವಾ 20 ದಿವಸದೊಳಗೇ ಕ್ಲೋರಿಮಿರಾನ್ ಅಂತ ಒಂದು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅಂದರೆ ಕಳೆನಾಶಕ ಬಿತ್ತನೆ ಆದ ನಂತರ ಸಿಂಪರಣೆ ಮಾಡಿದರೆ ಪ್ರತಿ ಹೆಕ್ಟರ್ಗೆ ಸುಮಾರು 1000 liter ದ್ರಾವಣವನ್ನು ಬಳಸಬೇಕಾಗ. ಓ, ನಮ್ಮ ಬೆಳಿಗ್ಗೆ ಏನು ತೊಂದರೆ ಆಗಲ್ಲ? ಬೆಳಿಗ್ಗೆ ಏನು, ಅದು ಎಲ್ಲ ಟೆಸ್ಟ್ ಆಗಿದೆ, ಅದು ಕ್ಲೋರಿಮಿರಾನ್ ಏನು ಸಮಸ್ಯೆ ಇಲ್ಲ, ಅದರ ಶಿಫಾರಸು ಮಾಡಿದ್ದೆ. ಈಗ ಮುಂದಿನ ವರ್ಷ ಇನ್ನೂ 1-2 ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಬರ್ತವೆ, ಅವು ಇನ್ನೂ ಪ್ರಾಯೋಗಿಕ ಹಂತದಲ್ಲಿ ಇದಾವೆ. ಈಗ ಪೋಷಕಾಂಶ ಹೇಳಿದ್ರಲ್ಲ, ಒಂದೇ ಕಂತಲ್ಲಿ ಕೊಟ್ಟುಡೋಕು ಅಥವಾ ಬೇರೆ ಬೇರೆ 2-3 ಕಂತು ಮಾಡಬೇಕು? ಇಲ್ಲ ಸರ್, ಸಾಮಾನ್ಯವಾಗಿ ಸೋಯಾವರಿಯಲ್ಲಿ ಒಂದೇ ಕಂತದಲ್ಲಿ ಬಿತ್ತನೆಯಲ್ಲಿ ನಾವೇನು ಅವಾಗ ಹೇಳ್ದಂಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಸವನ್ನು ಹಾಕಬೇಕು. ಇದಾದ ಬಿತ್ತನೆ ಮಾಡಿದ ತಕ್ಷಣ ರೈತರೆಲ್ಲ ಸಾಕಷ್ಟು ಎಲೆಗಳ ಮುಖಾಂತರ ಏನು ನಾವು ಏನು ಪೋಲಿಯಾರ್ ಸ್ಪ್ರೇ ಅಂತ ಹೇಳ್ತೀವಿ, ಅಲ್ಲಿ ನಾವು ಹೂ ಆಡು ಹಂತದಲ್ಲಿ 2% ಯೂರಿಯಾ ಸಿಂಪರಣೆ ಮಾಡಬೇಕು. ಅಥವಾ ಇತ್ತೀಚೆಗೆ ನಮಗೆ ಸಾಕಷ್ಟಿಗೆ ನಮಗೆ ಇಲ್ಲಿ ಥಯೋ ಯೂರಿಯಾ ಅಂತ ಒಂದು ಹೂ ಆಡೋ ಹಂತದಲ್ಲಿ ಸಿಂಪರಣೆ ಮಾಡೋದ್ರಿಂದ 0.5 gram ಪ್ರತಿ ಲೀಟರ್ ನೀರಿಗೆ ಹೂ ಆಡೋ ಹಂತದಲ್ಲಿ ಸಿಂಪರಣೆ ಮಾಡೋದ್ರಿಂದ ಇದು ಬರ ನಿರೋಧಕ ಶಕ್ತಿಯ ಕಡಿಮೆ ಆಗ್ತತಿ, ಇಳುವರಿಯಲ್ಲಿ ಹೆಚ್ಚಿಸಬಹುದು. ನಾವು ಅವಾಗೇನು ಬರೀ DAP ಸ್ಪ್ರೇ ಹೇಳ್ತಾ ಇದ್ವಿ, ಅಂದ್ರೆ ಯೂರಿಯಾ ಸ್ಪ್ರೇ ಅಂದಾಗ ಅಲ್ಲಿ ಬರೀ ಸಾರಜನಕ ಮಾತ್ರ ಕೊಡ್ತಾ ಇದ್ವಿ. ಈ ಥಯೋ ಯೂರಿಯಾದಲ್ಲಿ ಎರಡೂ ಇದೆ, ಸಲ್ಫರ್ ಮತ್ತು ನೈಟ್ರೋಜನ್ ಎರಡೂ ಇರೋದ್ರಿಂದ ನಮಗೆ ಬರೋ ನಿರೋಧಕ ಶಕ್ತಿನೂ ಬರ್ತದೆ ಮತ್ತು ಇಳುವರಿಯಲ್ಲಿನೂ ಹೆಚ್ಚಿಗೆ ಬರುತ್ತೆ. ಅಂದರೆ ಎಲೆಗಳ ಮುಖಾಂತರ ಸುಮಾರು ಬಿತ್ತನೆ ಮಾಡಿ ನಮಗೊಂದು 40-45 ದಿವಸದಲ್ಲಿ ಅವಾಗ ಸಾರಜನಕದ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ನಾವು ಕೊಟ್ಟಿವಿ ಅಂತಂದರೆ ಇಳುವರಿನೂ ಹೆಚ್ಚಿಸ್ಬೋದು. ಇದನ್ನು ಏಕ ಬೆಳೆಯಾಗಿ ಕೂಡ ಬೆಳಿಬಹುದು, ಬೇರೆ ಬೆಳೆಗಳ ಜೊತೆಗೂ ಕೂಡ ಮಿಶ್ರ ಬೆಳೆಯಾಗಿ ಬೆಳಿಬಹುದು, ತಂಬಾಕು, ಜೋಳ, ತೊಗರಿ ಇಂಥದ್ರ ಜೊತೆ. ಸೋಯಾವರಿಯನ್ನ ಸರ್ವಸಾಧಾರಣ ನಿಮ್ಗೆ ಬೆಳಗಾವಿ ಜಿಲ್ಲೆಗೆ ಹೋದ್ರಿ ಅಂತಂದ್ರೆ ನಾವು ಕಬ್ಬಿನಲ್ಲಿ ಕಾಣಬಹುದು ಇದನ್ನ, ಅಂದ್ರೆ ಸೋಯಾ ಅಂತರ ಬೆಳೆಯಾಗಿ. ಮತ್ತೆ ತೊಗರಿ 4 ಸಾಲ ಸೋಯಾವರಿ, 2 ಸಾಲ ತೊಗರಿ. ಮತ್ತೆ ಹೈಬ್ರಿಡ್ ಹತ್ತಿ ಒಳಗೂ ಇದು ನಿಮ್ಗೆ ಧಾರವಾಡ ಜಿಲ್ಲೆ ಒಳಗೆ ಸಾಕಷ್ಟು ನೋಡಿದ್ರೆ 2 ಸಾಲ ಸೋಯಾವರಿ, 1 ಸಾಲ ಹತ್ತಿ. ಗೋವಿನ ಜೋಳದಲ್ಲಿ 2 ಸಾಲು ಸೋಯಾ ಮತ್ತು 1 ಸಾಲು ಈ ಪ್ರಮಾಣದಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿಬಹುದು. ಮಿಶ್ರ ಬೆಳೆಯಾಗಿ ಬೆಳೆದ್ರೆ ಲಾಭದಾಯಕ. ನಮಗೇನಾಗ್ತದೆ, ಒಂದೊಂದು ಸಾರಿ ಮಳೆ ಹೆಚ್ಚು ಕಡಿಮೆ ಹೋಯ್ತು, ಸೋಯಾವರಿ ಹೋಯ್ತು, ಗೋಂಜಾಳ ಎಲ್ಲ ಬರ್ತದೆ. ಅಥವಾ ಕಬ್ಬಿನ ಬೆಳೆಯಲ್ಲಿ ಏನಾಗ್ತದೆ ಅಂದ್ರೆ ಸಾಕಷ್ಟು ಕಬ್ಬು ಮತ್ತು ಏಕದಳ ಧಾನ್ಯ, ಇದು ದ್ವಿದಳ ಧಾನ್ಯ, ಇದರಿಂದ ಕಬ್ಬಿಗೆ ಸಾರಜನಕದ ಪ್ರಮಾಣ ಹೆಚ್ಚಿಗೆ ಬೇಕಾಗ್ತದೆ. ಅದು ಒಂದು ಇದು ಅವಾಗಲೇ ಹೇಳ್ದಂಗೆ ರೈಜೋಬಿಯಂ ನಡುಲಿನಿಂದ ಅದು ಸಾರಜನಕವನ್ನು ಕಬ್ಬಿಗೆ ಒದಕ್ಕೆ ಸ್ಥಿರೀಕರಿಸ್ತದೆ. ಕಬ್ಬಿಗೆ ಅನುಕೂಲ ಆಗುತ್ತಾ? ಹೌದು, ಕಬ್ಬಿಗೆ ಇದು ಯಾವಾಗಲೂ ಗೋವಿನ ಜೋಳ ಮತ್ತು ಕಬ್ಬು ಇದ್ರ ಮಿಕ್ಸ್ ಮಾಡಿ ಬೆಳೆಯೋದ್ರಿಂದ 1-1 ಬೆಳಿಗ್ಗೆ ನಾವು ಸಾಕಷ್ಟು ಸೋಯಾವರಿದ ಲಾಭ ಇರ್ತದೆ ನಮಗೆ. ಓಹೋ, ಹಾಗಾಗಿ ಏಕದಳ ಎಲ್ಲೆಲ್ಲಿ ಹಾಕ್ತೀವಿ? ಸೋಯಾವರಿಯನ್ನ ಮಿಶ್ರ ಬೆಳೆಯಾಗಿ ಸೋಯಾವರಿ. ಈಗ ಉದಾಹರಣೆ ನಾವು ಈಗ ಸಜ್ಜಿ ಮತ್ತು ತೊಗರಿ ಹಂಗೆ ಹಾಕ್ತಾವಲ್ಲ ಆ ಥರ ಇದನ್ನ ಇಲ್ಲಿ ಗೋವಿನ ಜೋಳ ಮತ್ತು ಸೋಯಾಬೀನ್ ಅಂದರೆ ಇವು ಈ ಭಾಗದಲ್ಲಿ ಹೆಚ್ಚಾಗಿ ಹಾವೇರಿ, ಬೆಳಗಾಮು ಮತ್ತು ಧಾರವಾಡದಲ್ಲಿ ಮೆಕ್ಕೆಜೋಳನೂ ಹೆಚ್ಚಿಗೆ ಇರೋದರಿಂದ ಅಲ್ಲಿ ಮಿಶ್ರಣ ಮಾಡಿ ಗೋವಿನ ಜೋಳ ಮತ್ತು ಸೋಯಾವರಿಯನ್ನು ಮಿಶ್ರಣ ಮಾಡಿ ಬೆಳೆಯಲಾಗ್ತದೆ. ಇಲ್ಲಿ ಕೀಟ ರೋಗದ ಏನ್ ಬಾಧೆ ಇರ್ತ? ಸಾಮಾನ್ಯವಾಗಿ ಸೋಯಾ ಅವರೆಯಲ್ಲಿ ಸುಮಾರು 4 ತರ ಕೀಟಗಳು ಬರ್ತವು. ಒಂದು ಕಾಂಡ ಕೊರೆ ನೊಣ ಮತ್ತು ದುಂಬಿ, ಇನ್ನೊಂದು ಎಲೆ ತಿನ್ನು ಅಂದ್ರೆ ಎಲೆಗೆ ರಸ ಇರೋ ಕೀಟಗಳು, ಮತ್ತು ಕಾಯಿ ಕೊರಗಳು. ಈ ತರ ಸುಮಾರು ಒಂದು 3 ತರ ಕೀಟಗಳು ಬರ್ತವೆ. ಇವುಗಳನ್ನು ಹತೋಟಿ ಯಾವ ತರ ಮಾಡ್ಬೇಕಂದ್ರೆ, ಕಾಂಡ ಕೊರೆ ನೊಣ ಅಂತಂದ್ರೆ ಸುಮಾರು ಥಯೋಮಿಕ್ಸಾಮ್ 10 ಮಿಲಿ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಬಿತ್ತಿದ 15-20 ದಿನಗಳ ನಂತರ ಥಯೋಮಿಕ್ಸಾಮ್ ಅಥವಾ ಇಮಿಡಾಕ್ಲೋಪಿಡ್ ಇದನ್ನು ಸಿಂಪರಣೆ ಮಾಡೋದರಿಂದ ಈ ನೊಣ ಮತ್ತು ದುಂಬಿಯನ್ನು ಹತೋಟಿಯಲ್ಲಿಡ್ಬೋದು. ಇನ್ನು ಎಲೆ ತಿನ್ನೋ ಕೀಟಗಳನ್ನು ಸುಮಾರು ಇವು ಬಿತ್ತಿದ 35-40 ದಿನಗಳ ನಂತರ ಜೈವಿಕ ಕೀಟನಾಶಕಗಳಾದ ಮೆಟ್ರೋಜೈಜಿಯಂ ಅಥವಾ ದುಂಡಾಣು ಕೀಟನಾಶಕಗಳಿಂದ ಸಿಂಪರಣೆ ಮಾಡೋದರಿಂದ ನಾವು ಇವನ್ನ ಹತೋಟಿಯಲ್ಲಿ ಮಾಡಬಹುದು. ಇನ್ನು ಕಾಯಿಕೊರ ಹುಳು ಬಿತ್ತಿದ 50-60 ದಿವಸದ ಸುಮಾರು 2.2 ಮಿಲಿಮೀಟರ್ ಸ್ಪೈನಾಸೈಡ್ ಅಥವಾ ಕ್ಲೋರಿಂಟ್ರಾಪಾಲ್ ಇವನ್ನ ಸಿಂಪರಣೆ ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದರಿಂದ ನಾವು ಈ ಕೀಟಗಳನ್ನು ಹತೋಟಿಗೆ ಇಡಬಹುದು. ಅಲ್ವಾ, ಇದು ಹೊಟ್ಟು ಬರ್ತಿದ್ರಿಂದ ಹೊಟ್ಟು ಅದು ಏನರ ಉಪಯೋಗ ಆಗುತ್ತಾ? ಸೋಯಾವರೆ ಹೊಟ್ಟುಗಳು ಕೆಲವು ಪ್ರದೇಶಗಳಲ್ಲಿ ಸೋಯಾವರೆ ಹೊಟ್ಟನ್ನು ರೈತರು ಶೇಂಗಾ ಹೊಟ್ಟಿನ ಜೋಡಿ ಮಿಕ್ಸ್ ಮಾಡಿ ಅದನ್ನು ದನಗಳಿಗೆ ತಿನ್ನಿಸ್ತಾರೆ. ಈಗ ಹೈನುಗಾರಿಕೆಯಿಂದ ಎಲ್ಲಿ ಡೈರಿ ಮಾಡ್ತಾರಲ್ಲ ಅಲ್ಲಿ ತಿನ್ನಿಸ್ತಾರೆ. ಇದು ಸಾಕಷ್ಟು ಪೋಷಕಾಂಶಗಳು ಹೊಂದಿರೋದ್ರಿಂದ ದನಗಳು ಇದನ್ನು ಚೆನ್ನಾಗಿ ತಿಂತಾವೆ. ಇದನ್ನು ಮಿಕ್ಸ್ ಮಾಡಿಸ್ತಾರೆ, ಹೆಚ್ಚಾಗಿ ಹೊಟ್ಟನ್ನು ಮಿಕ್ಸ್ ಮಾಡಿ ದನಗಳಿಗೆ ತಿನ್ನಿಸ್ತಾರೆ. ಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನು ಕಾಯಿದನ್ನು ಅದನ್ನು ಮಿಕ್ಸ್ ಆಗಿಬಿಟ್ಟಿರ್ತದೆ. ಈಗೆಲ್ಲ ಮಷಿನಲ್ಲೇ ಮಾಡ್ತಾ ಇದ್ದಾರೆ. ಮಷಿನ್ ಮಾಡಿದಾಗ ನಿಮ್ಗೆ ಸಿಪ್ಪೆ ಎಲ್ಲ ಪುಡಿಯಾಗಿಬಿಟ್ಟಿರ್ತದೆ. ಅದು ದನಗಳು ಚೆನ್ನಾಗಿ ಇದನ್ನು ತಿಂತಾವೆ. ಅದನ್ನು ಭೂಮಿಗೆ ಹಾಕ್ಬೋದು? ಭೂಮಿಗೆ ಹಾಕೋದು ಸರ್ವಸಾಮಾನ್ಯ ಕಡಿಮೆ. ಎಲ್ಲಿ ಜನಗಳು ಇದನ್ನು ಹೊಟ್ಟಾಗಿ ಯೂಸ್ ಮಾಡ್ತಾರೆ, ಯಾರು ಮತ್ತು ದನಗಳು ಇಲ್ಲ, ದನಗಳ ಸಂಖ್ಯೆ ಎಲ್ಲಿ ಇರಲ್ಲ ಅಂತಲ್ಲಿ ಭೂಮಿಗೂ ಹಾಕ್ತಾರೆ. ಹಾಕಿದ್ರೆ ಒಳ್ಳೆ, ಹಾಕಿ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಳ್ತಾರೆ. ಯಾಕಂದ್ರೆ ಅಲ್ಲಿ ನಾವು ನೈಟ್ರೋಜನ್ ನೋಡಲ್ಸ್ ಅಂತೇಳಿ ಏನಂತೀವಿ, ಅದು ಅಲ್ಲೇ ಸ್ಥಿರೀಕರಣಗೊಳ್ಬೇಕಂದ್ರೆ ಭೂಮಿಯಲ್ಲೇ ಹಾಕೋದು ಒಳ್ಳೆ. ಭೂಮಿಯಲ್ಲಿ ಹಾಕಿ ಮತ್ತು ತಮ್ಮ ಹಿಂಗಾರಿ ಇನ್ನೊಂದು ಬೆಳೆಗಳಿಗೂ ಅಂತ ಸಾಕಷ್ಟು ನಿಧಾರಣೆಗಳು ಅದಾವೆ. ಏನು ಭೂಮಿಯ ಫಲವತ್ತತೆ ಕಾಪಾಡ್ಕೊಳ್ಬೇಕಂತಂದ್ರೆ ಭೂಮಿಗೆ ಹಾಕ್ಬೋದು. ರೋಗಗಳು ಯಾವ? ಈ ಮುಖ್ಯವಾಗಿ ಸುಮಾರು ಒಂದು 3-4 ರೋಗಗಳು ಇದಕ್ಕೆ ಬರ್ತವೆ. ಅವಾಗಲೇ ಸಸಿಕೊಳೆ ರೋಗ, ನೇರಳೆ ಬಣ್ಣದ ರೋಗ, ತುಕ್ಕು ರೋಗ ಮತ್ತು ಕಜ್ಜಿ ರೋಗ, ಇವು 4 ಪ್ರಕಾರದ ರೋಗಗಳು. ಈ ಸಸಿಕೊಳೆ ರೋಗ ಸುಮಾರು ಬಿತ್ತನೆ ಮಾಡಿದ ತಕ್ಷಣ ಇವು ಬೀಜೋಪಚಾರ ಮಾಡೋದರಿಂದ ಟ್ರೈಕ್ಲೋಸ್ಟ್ರೋಬಿನ್ ಮತ್ತು ಪ್ಲುಪೇನ್ ಇವು ಮಿಶ್ರಣ 2 ಮಿಲಿಲೀಟರ್ ಪ್ರತಿ ಲೀಟರ್ನಿಂದ ಬೀಜೋಪಚಾರ ಮಾಡಬೇಕು. ನೇರಳೆ ಬಣ್ಣದ ಕೆಲವೊಂದು ಬೀಜಗಳು ನೇರಳೆ ಬಣ್ಣ ಆದಾಗ ಅವನು ನಾವು ಬೀಜೋಪಚಾರ ಮಾಡಿ ನಂತರ ಕಾರ್ಬನ್ಡೈಸಮ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ 15 ದಿನಗಳ ಅಂತರದಲ್ಲಿ ಸಿಂಪರಣೆ ಮಾಡೋದರಿಂದ ಈ ರೋಗವನ್ನು ಹತೋಟಿ ಬಳಸ್ಕೋಬೋದು. ಆವಾಗಲೇ ಹೇಳ್ದಂಗೆ ನಮ್ಮ ಸೋಯಾ ಹೊರೆಯಲ್ಲಿ ತುಕ್ಕು ರೋಗ ಬಹಳ ಮುಖ್ಯವಾದಂಥ ರೋಗ. ಇದನ್ನು ನಾವು ತಡೆಗಟ್ಟಬೇಕಂದ್ರೆ ತುಕ್ಕು ನಿರೋಧಕ ತಳಿಗಳು, ಈ ಹಿಂದೆ ಹೇಳ್ದಂಗೆ DSP 23, DSP 21, DSP 34, ಈ ತಳಿಗಳನ್ನು ಉಪಯೋಗ ಮಾಡೋದರಿಂದ ನಾವು ರೋಗವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು. ಅದಾಗಿ ಕೂಡ ನಾವು ಸಪೋಸ್ ಬೇರೆ ತಳಿಗಳನ್ನು ನಾವು ಇದನ್ನು ಬಿಟ್ಟು ಬೇರೆ ತಳಿಗಳು ಉಪಯೋಗ ಮಾಡಿದೆ ಅಂದರೆ ಬಿತ್ತಿದ 35-45 ದಿನಗಳ ಅಥವಾ ರೋಗ ಕಂಡ ತಕ್ಷಣ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರೊಪ್ರಾನೋಕೋಜಾಲ್ ಅಥವಾ ಟ್ರಿಬಿಕೋನಾಜೋಲ್ 1 ಮೀಟರ್ ನೀರಲ್ಲಿ ಸಿಂಪರಣೆ ಮಾಡುವುದರಿಂದ ನಾವು ಈ ರೋಗವನ್ನು ಹತೋಟಿ ಮಾಡಬಹುದು. ಈ ರೀತಿ ತುಕ್ಕು ರೋಗ ಬಂದಂತಹ ಗಿಡಗಳನ್ನು ನಾವು ಮತ್ತೆ ಮಣ್ಣಿನಲ್ಲಿ ಮುಚ್ಚಿದ್ರೆ ಅಥವಾ ಅಲ್ಲಿ ಮುಗುಚ್ ಹಾಕಿದ್ರೆ ಅವು ಏನರ ಸ್ಪೋರ್ಟ್ಸ್ ಮತ್ತೆ ರೋಗ ಅಂದ್ರೆ ಉಲ್ಬಣದಂಕರು ಗ್ಯಾರಂಟಿನೆ. ಸ್ವಲ್ಪ ನಾವು ಏನ್ ಮಾಡ್ಬೇಕು? ಅವಾಗ ನಾವು ಭೂಮಿಯನ್ನ ಮತ್ತೆ ನಮ್ಮದು ಆಳವಾದ ಭೂಮಿಯನ್ನ ಇವನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದ? ಇದು ಸೋಯಾಬೀನ್ ಹಾಕ ನಡೀತೈತಿ. ಭೂಮಿ ಮತ್ತೆ ನಾವು ಕಂಟ್ರೋಲ್ ಮಾಡಿಕೊಂಡು ಅಥವಾ ಭೂಮಿಯನ್ನು ಆಳವಾದ ನಾವು ನೆಗಲ ಹೊಡೆಯೋದ್ರಿಂದ ಬೇಸಿಗೆ ಹಂಗಾಮಿನಲ್ಲಿ ಈ ರೋಗವನ್ನು ನಾವು ಹತೋಟಿ ಕಂಡ್ಕೊಳ್ಬೋದು. ಅವಾಗ ಏನು ಮಾಡ್ಕೋ, 1 ವರ್ಷ ನಾವು ಸೋಯಾ ಅವರೆ ಅಂದರೆ ಕಾಲ್ಗೈ ಅಂತೀವಿ, ಸೋಯಾ ಅವರೆ ಬಿಟ್ಟು ಬೇರೆ ಬೆಳೆ ಅಥವಾ ಯಾವ ಹೆಸರಾಗಲಿ ಉದ್ದಾಗಲಿ ಕರಿಯಾಯ ಹತ್ತಿ ಮೆಕ್ಕೆಜೋಳ ಇವನ್ನ ಪರ್ಯಾಯ ಬೆಳೆ ಮಾಡಿದಾಗ ಅದನ್ನು ರೋಗವನ್ನು ನಾವು ಹತೋಟಿ ಕಂಡ್ಕೋಬೋದು. ಇಲ್ಲಿ ಹೆಸರು ಅಂತ ಬೇರೆ ಬೇರೆ ಬೆಳೆಗಳಲ್ಲಿ ಅನೇಕ ಮಷಿನರಿ ಉಪಯೋಗಿಸಿ ಕಟಾವು ಮಾಡುವಂಥದ್ದು, ಯಾಕಂದರೆ ಆಳು ಸಿಗ್ತಾ ಇಲ್ಲ, ಈಗ ಕಟಾವು ಮಾಡೋಕ್ಕೂ ತೊಂದರೆ ಆಗುತ್ತೆ, ಮಳೆ ಯಾವಾಗ ಬರ್ತೋ ಗೊತ್ತಾಗಲ್ಲ, ಇಂಥವೆಲ್ಲ ಸಮಸ್ಯೆ ಇದೆ. ಇಲ್ಲಿ ಸೋಯಾಬೀನ್ ತಳಿಯಲ್ಲಿ ಏನಾದರೂ ನಮ್ಮ ಮಷಿನರಿ ಹಾರ್ವೆಸ್ಟಿಂಗಿಗೆ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ರೈತರು ಉಪಯೋಗ ಮಾಡಿ ಏನಾದರೂ ಈ KDS 23 ಅಥವಾ DSP 23 ಇವು ಸ್ವಲ್ಪ ಎತ್ತರವಾಗಿ ಬೆಳೀತಾವೆ. ಅವು ಸ್ವಲ್ಪ ಮಷಿನ್ಗೆ ಕೆಲವೊಂದು ರೈತರು ಈಗ ಮಷಿನನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈಗ ನಾವು DSP 34 ಅದು ಬರಲ್ಲ, ಅದು ಸ್ವಲ್ಪ ಎತ್ತರ ಕಡಿಮೆ ಬೆಳೆಯುತ್ತೆ. ಹೆಚ್ಚಾಗಿ DSP 23 ಮತ್ತು ಮಹಾರಾಷ್ಟ್ರದಿಂದ ಏನು ತಳಿತಾರಲ್ಲ KDS 23 ಅವನಲ್ಲಿ ಮಷಿನ್ ಉಪಯೋಗ ಮಾಡ್ಕೊಂಡು ಕೆಲವು ರೈತರು ಸಾಮಾನ್ಯವಾಗಿ ಉಪಯೋಗ ಮಾಡಕತ್ತಾರ. ಈ ಹೆಸರಿನಲ್ಲಿ ಹೆಂಗೆ ಎಷ್ಟು ಜನ ಉಪಯೋಗ ಮಾಡ್ತಾರ ಆ ತರ ನಮ್ಮ ಸೋಯಾಬೀನ್ ಒಳಗೆ ಇನ್ನೂ ಪ್ರಚಲಿತ ಆಗಿಲ್ಲ ಇದು. ಹಾಗಾಗಿ ಇನ್ನೂ ಅಂತ ತಳಿಗಳು ಬಂದಿಲ್ಲ. ಕಟಾವ್ ಮಾಡಬೇಕಾದ್ರೆ ದಿನಗಳನ್ನು ಎಣಿಸಿ ಕಟಾವ್ ಮಾಡೋದು ಅಥವಾ ಲಕ್ಷಣಗಳನ್ನು ನೋಡಿ ಕಟಾವ್ ಮಾಡೋದು? ಇಲ್ಲ, ಕಟಾವ್ ಮಾಡ್ಬೇಕಾದ್ರೆ ದಿನಗಳು ಎಣಿಸೋಕ್ಕಾಗಲ್ಲ. ರೈತರಿಗೆ ಎಲ್ಲಿ ತಾರೀಕೆಯಲ್ಲಿ ನೆನ್ಪಿಟ್ಟಿರಂಗಲ್ಲ. ಈಗ ನಾವು ಪ್ರಯೋಗದಲ್ಲಿ ಮಾಡಿರ್ತೀವಿ ಸುಮಾರು 85-100. ಆ ರೈತರು ಹಳದಿ ಬಣ್ಣ ತಿರುಗಿದ ತಕ್ಷಣ ಕಾಳನ್ನು ನೋಡಿಕೊಂಡು ಕಾಳಿನ ಒಂದು ಕಲರ್ ಅದು ಸುಮಾರು ಒಂದು ಬಂಗಾರದ ಕಲರ್ ಗತೆ ಬಂದಿರ್ತೈತಿ, ಅದನ್ನು ಕಡದ್ ನೋಡಿ ಕಟುಂಬ ಅಂತ ಅಂದ್ರೆ ಅದನ್ನ ಅವರು ರೈತರು ಅವಾಗ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಮಾಡಬಹುದು. ಅಥವಾ ಸುಮಾರು 85-90 ದಿವಸ ಗೊತ್ತಾಗುತ್ತೆ ಹಳದಿ ಬಣ್ಣಕ್ಕೆ ತಿರುಗಿ ಎಲ್ಲ ಎಲ್ಲಿ ಒಣಗಿ ಹೋಗಿ ಉದುರಿ ಕಾಯಿ ಕಾಣಿಸ್ತದೆ, ಅವಾಗ ಇದು ರಾಶಿ ಮಾಡಬಹುದು ಅಂತ ರೈತರು ತಮ್ಮ ಒಂದು ಇದರಲ್ಲಿ ಗೊತ್ತಿಟ್ಕೊಂಡು ಕಟಾವ್ ಮಾಡ್ತಾರೆ. ಬೇಡಿಕೆ ಹೇಗಿದೆ, ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗಿದೆ? ಮಾರುಕಟ್ಟೆ ವ್ಯವಸ್ಥೆ ತಮಗೆ ಗೊತ್ತಿದ್ದಂಗೆ ಈಗ 2 ವರ್ಷದಿಂದ ಅವಾಗ ಯುಕ್ರೇನಲ್ಲಿ ಆಯಿಲ್ ಡಿಮ್ಯಾಂಡ್ ಹೆಚ್ಚಿಗೆ ಆಗಿದೆ. ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಕ್ಷೇತ್ರನೇ ಹೆಚ್ಚಿಗೆ ಆಗಿದೆ. ಎಣ್ಣೆ ಬೇಡಿಕೆ ಮಾತ್ರ ಎಲ್ಲ ಇದೆ ಇದರಲ್ಲಿ. ಮತ್ತು ರೇಟು ಅಗೇನ್ ಇದ್ರ ಬೇಡಿಕೆ ನಮಗೆ ಮಾರ್ಕೆಟ್ ರೇಟ್ ಮೇಲೆ ಮಾರ್ಕೆಟ್ನಲ್ಲಿ 5,500 ಹಿಡ್ಕೊಂಡು 6,000-8,000 ಇದ್ದಾಗ ಅದರದ್ದು ನಮಗೆ ಬಂದೇ ಬರ್ತದೆ. ನಮ್ಮ ಬೆಳೆಗೆ ಯಾವುದು ಇನ್ನೂವರೆಗೂ ಸುಮಾರು ಏನು ತೊಂದರೆ ಎಂಕ್ರಿ ಆಗಿಲ್ಲ ಇಲ್ಲಿವರೆಗಿನಿಗೆ. ಈಗ ಸೂರ್ಯಕಾಂತಿ ಇದೆ, ಕುಸುಬಿ ಇದೆ, ಅಗಸಿ ಇದೆ, ಅಥವಾ ಬೇರೆ ಬೇರೆ ಮೂಲದಿಂದ ನಾವು ತಿನ್ನುವ ಎಣ್ಣೆಯನ್ನು ತಯಾರು ಮಾಡ್ತೀವಿ, ಈ ಎಣ್ಣೆಗೂ ಆ ಎಣ್ಣೆಗೂ ಏನು ವ್ಯತ್ಯಾಸ ಇರುತ್ತಾ? ಹಾಂ, ಅವು ಡೈರೆಕ್ಟಾಗಿ ಯೂಸ್ ಮಾಡ್ತಾರೆ. ಈ ಕುಸುಬೆ ಎಣ್ಣೆ ನಮಗೆ ಅದನ್ನು ಡೈರೆಕ್ಟಾಗಿ ರೈತರು ಉಪಯೋಗ, ಶೇಂಗಾ ಎಣ್ಣೆ ಇದನ್ನು ಇನ್ನೂ ಅಷ್ಟು ನಮಗೆ ಉಪಯೋಗ ಮಾಡ್ತಾ ಇಲ್ಲ. ಸೋಯಾ ಅವರೇ ಮಾಡ್ತಾರೆ, ಕಡಿಮೆ ಉಪಯೋಗ ಮಾಡ್ತಾರೆ. ಇದನ್ನು ಹೆಚ್ಚಾಗಿ ಬೇರೆ ಬೇರೆ ಇಂಡಸ್ಟ್ರಿಗೆ ಇದನ್ನು ಆಯಿಲ್ ಉಪಯೋಗ ಮಾಡೋದ್ರಿಂದ ಇದನ್ನು ತಿನ್ನಲಿಕ್ಕೆ ಬಳಸೋದು ಕಡಿಮೆ ಅಲ್ವಾ? ಅಷ್ಟೆಲ್ಲ ಪ್ರೋಟೀನ್ ಇದೆ, ಅಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ಇದೆ, ಹಾಗಾಗಿ ಕ್ಯಾಟಲ್ ಫೀಡ್ ಅಂತದಕ್ಕೆ ಏನ್ರ ಮಾಡ್ತಾರೆ ಅಂತ? ಕ್ಯಾಟಲ್ ಫೀಡ್ಗೆ ಸ್ವಲ್ಪ ಮಿಶ್ರಣ ಮಾಡ್ತಾರೆ. ಈಗ ಹೆಂಗೆ ಶೇಂಗಾ ಹಿಂಡಿಗತೆನೆ ಇದನ್ನು ಸ್ವಲ್ಪ ಮಿಶ್ರಣ ಮಾಡಿ ಕೊಡ್ತಾರೆ. ಡೈರೆಕ್ಟಾಗಿ ಇದು ಒಂದೇ ಕೊಡೋದಿಲ್ಲ, ಹಿಂಡಿ ಸೋಯಾ ಹಿಂಡಿನ ಡೈರೆಕ್ಟಾಗಿ ಕೊಡೋದಿಲ್ಲ, ಶೇಂಗಾ ಜೋಡಿ ಕುಸುಬಿ ಜೋಡಿ ಮಿಶ್ರಣ ಮಾಡಿ ಇದನ್ನು ಕೊಡ್ತಾರೆ. ಈಗ ಪರ್ಯಾಯವಾಗಿ ಯಾವ ಬೆಳೆಗೆ ನಮ್ಮ ಸೋಯಾ ಅವರೆಯನ್ನು ಶಿಫಾರಸು ಮಾಡಬಹುದು? ಪರ್ಯಾಯ ಬೆಳೆ ನಿಮ್ಮ ಸೋಯಾ ಅವರೆ ಅಂತಂದ್ರೆ ನಿಮಗೆ ಸುಮಾರು ಮಳೆ ತಡ ಆದರೆ ನಮಗೆ ಹೇಳಿದಲ್ಲ ಅವಾಗ ನಿಮಗೆ ಜುಲೈ 15 ನಂತರ ಪರ್ಯಾಯ ಬೆಳೆ ಅಂಕ್ರಿ ಬರಂಗಿಲ್ಲ. ಇದು ನಮಗೆ ಇಲ್ಲಿ ಸಾಕಷ್ಟು ಸೋಯಾ ಅವರೆ, ನಾವು ಗೋವಿನ ಜೋಳ ಮೊದಲೇ ಬಾಳಿತ್ತು, ಮತ್ತು ಹತ್ತಿ ಬಾಳಿತ್ತು, ಆ ಏರಿಯಾನ ಈ ಸೋಯಾಬೀನ್ ಈಗ ಅಳವಡಿಸ್ಕೊಂಡೈತಿ. ಇದ್ರದ್ದು ಒಂದೇ ಒಂದು ಏನಂದ್ರೆ ಮಳೆ ಆಗೋ ಪ್ರದೇಶದಲ್ಲಿ ರಾಶಿ ಕಟಾವ್ ಮಾಡೋ ಟೈಮ್ನಾಗ ಮಳೆ ಜಾಸ್ತಿ ಆಯ್ತಂದ್ರೆ ಇದು ಸ್ವಲ್ಪ ಕಡಿಮೆ, ಈ ಕ್ಷೇತ್ರ ಕಡಿಮೆ ಆಗ್ತದೆ. ಹಾಗಾಗಿ ಮಳೆ ಕಟಾವ್ ಮಾಡುವಂಥ ಸಂದರ್ಭದಲ್ಲಿ ಮಳೆ ಇರಬಾರ್ದು ಅವಾಗ. ಈಗ ಉದಾಹರಣೆ ಬಯಲುಹಂಗಲ ಬೆಳಗಾವಿ ಡಿಸ್ಟಿಕ್ನಲ್ಲಿ ಕಟಾವ್ ಮಾಡೋ ಮಳೆ ಇರೋದಿಲ್ಲ, ಹಂಗಾಗಿ ಅವರು ಭಾಳ ಮಳೆಗೆ ಸಿಗೋದಿಲ್ಲ ಅದು. ಈಗ ಉದಾಹರಣೆ ಹಾವೇರಿ ಜಿಲ್ಲೆಯಲ್ಲಿ ಇದು ಕ್ಷೇತ್ರ ಕೆಲವು ಕಡೆ ಕಡಿಮೆ ಆಗ್ತದೆ. ಫಾರ್ ಎಕ್ಸಾಂಪಲ್ ಹಾನಗಲ್ ತಾಲೂಕು, ಅಲ್ಲಿ ಯಾಕೆ ಕ್ಷೇತ್ರ ಸ್ವಲ್ಪ ಕಡಿಮೆ ಆಗಿದ್ರೆ ಕಟಾವ್ ಮಾಡೋ ಟೈಮ್ನಾಗ ಭಾಳ ಮಳೆ, ಸುಮಾರು ನಿಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಕಷ್ಟು ಮಳೆ ಆಗೋದ್ರಿಂದ ಅವು ರೈತರಿಗೆ ತೊಂದರೆ ಆಗೋದ್ರಿಂದ ಕೆಲವು ಜನ ಸೋಯಾ ಅವರು ಬಿಟ್ಟೇ ಬಿಡ್ತಾರೆ ಅವರು. ಹಾಗಾಗಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂದ್ರೆ ಕೃಷಿ ತಜ್ಞರನ್ನ ಭೇಟಿಯಾಗಿ ಕೇಳಬಹುದು ಅಲ್ವಾ? ಹಾ ಹಾ, ಕೃಷಿ ತಜ್ಞರಿಗೆ ಭೇಟಿಯಾಗಬಹುದು ಅಥವಾ ನಮ್ಮ ಮೊಬೈಲ್ ಮುಖಾಂತರ ನಮ್ಮ ಕ್ಷೇತ್ರ ನಮ್ಮ ಆಫೀಸ್ ಮೊಬೈಲ್ಗೆ ಮಾಡಬಹುದು ಅಥವಾ ನಮ್ಮ ಪರ್ಸನಲ್ ಮೊಬೈಲ್ಗೇನು ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು. ಹೇಳಿ ನಿಮ್ಮ ಮೊಬೈಲ್. ನನ್ನ ಮೊಬೈಲ್ ನಂಬರ್ 9900 9900 21 21 3620 3620. ಇದು ಈ ಸಂಖ್ಯೆಗೆ ಮಾಡಬಹುದು ಅಥವಾ ನಮ್ಮ ಆಫೀಸ್ ಸಂಖ್ಯೆ 0836 2214 280. ಸುಮಾರು ನಿಮಗೆ ಬೆಳಿಗ್ಗೆ 9-5 ಗಂಟೆವರೆಗೆ ಇದನ್ನ ಯಾವುದೇ ರೋಗ ಆಗಲಿ ಕೀಟ ಆಗಲಿ ಬೀಜಕ್ಕೆ ಯಾವುದು ಅಂತೇಳಿ ತಮಗೆ ಸೋಯಾಬೀನ್ ಅಲ್ಲಿ ಮಾಹಿತಿ ಪಡ್ಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಸೋಮನಗೌಡ ಅವರು. ಇಲ್ಲಿ ಎಷ್ಟೆಲ್ಲ ಸೋಯಾ ಅವರಲ್ಲಿ ಉತ್ಪಾದನಾ ತಾಂತ್ರಿಕತೆಗಳು, ರೈತರು ಎಲ್ಲೆಲ್ಲಿ ಕಾಳಜಿ ವಹಿಸಬೇಕಾಗುತ್ತೆ, ಮತ್ತು ಈ ಬೆಳೆಯ ಪ್ರಾಮುಖ್ಯತೆ ಏನು, ಬೇಡಿಕೆ ಕೂಡ ಚೆನ್ನಾಗಿದೆ ಈ ಬೆಳೆಯನ್ನು, ರೈತರು ಆಯ್ಕೆ ಮಾಡ್ಕೊಂಡು ಬೆಳಿಬಹುದು. ಆದರೆ ಎಲ್ಲರೂ ಎಲ್ಲ ಜಿಲ್ಲೆಯ ರೈತರು ಬೆಳಿಲಿಕ್ಕಾಗಲ್ಲ, ಕೆಲವು ಆಯ್ದ ಜಿಲ್ಲೆಗಳಲ್ಲಿ ಇದನ್ನು ಬೆಳಿಬಹುದು ಅಂತೇಳಿ ಮಾಹಿತಿಯನ್ನು ಕೊಟ್ರಿ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ.

ಇದಾಗಿತ್ತು ಇಂದಿನ ಕೃಷಿರಂಗ.